ಹೊರಗಡೆ ಅರಮನೆಗೆ ಬಂದಿರತಕ್ಕಂತಹ ಸಮಯ ರಾಜ್ಯ ಒಂದು ಕೊಟ್ಟಿದೆ ಯಾರಿಗೂ ಇದೆ ಕಂಪನಿ ಮಾಡಿರ್ಬೋದು ಪರೀಕ್ಷೆ ಶ್ವೇತಕೇತುವಿಗೆ ಕೂಡ ಸತ್ಯ ಮತ್ತು ಉಪದೇಶ ಮಾಡಿದ ಅನ್ನುವ ಪರಿಷತ್ತು. ಹೀಗೆ ಅತ್ಯಂತ ಅಪೂರ್ವವಾದ ರೀತಿ ಬ್ರಹ್ಮಋಷಿಗಳಲ್ಲಿಯೂ ಇಲ್ಲದೆ ಕೇವಲ ರಾಜಋಷಿಗಳು ಬಳಸಿಕೊಳ್ಳುವಂತಹ ಸಾಧ್ಯ. ಅದನ್ನು ಇವತ್ತು ಮೊದಲ ಬಾರಿ ಒಬ್ಬ ಪರಮರ್ಶಿ ಮಹತ್ವ ತಿಳ್ಕೊಂಡು ಅದರ ಮಹತ್ವ ದುರುಪಯೋಗ ಅನುಪಯೋಗ ದುರುಪಯೋಗಿಸಿಕೊಳ್ಳುವ ತಸ್ಮೈ ಹೋವಾಚ ಇಷ್ಟು ಹೇಳಿ ಇಷ್ಟವರೆಗೆ ತಸ್ಮೈ ಹೋವಾಚ ಅವನನ್ನು ಕುರಿತು ಹೇಳಿದ್ರು. ಈಗ ಅವನಿಗಾಗಿ ತಸ್ಮೈ ಹೋವಾಚ ಅವನಿಗೋಸ್ಕರ ಈ ರೀತಿಯನ್ನು ಬಯಸಿ ಬಂದವ ಅವನಿಗೋಸ್ಕರ ಈ ಐದು ಪ್ರಶ್ನೆಗಳಲ್ಲಿ ಮೊದಲು ಕೊನೆಯ ಪ್ರಶ್ನೆಗೆ ಮೊದಲು ಉತ್ತರ ಕೇಳಿರುವ ಕೊನೆಯ ಪ್ರಶ್ನೆ ಉತ್ತರ ಸಿಕ್ಕಿದ್ರೆ ಮೊದಲನೇ ಪ್ರಶ್ನೆ ಉತ್ತರ ತಪ್ಪಾನೇ ಸಿಗುತ್ತೆ. ಅದರಿಂದ ಪಂಚಾಂಗ ರೀತಿಯ ಏನು ಕೊನೆಯ ಒಂದು ಪ್ರಶ್ನೆ ಕೇಳಿದ್ದಾರೆ. ವೇತ್ರೇಂದ್ರ ಪಂಚನ್ಯಾಮ ಓದುವ ಪುರುಷೋಜನ ಹೊರತೀತಿ ನೈವ ಭಗವ ಇದೆ ಅಂತ ಹೇಳಿದ್ರು. ಆ ಐದನೆಯ ಆವೃತ್ತಿಯಲ್ಲಿ ನೀರು ಪುರುಷಾಕಾರವನ್ನು ತಾಳುವ ಬಗ್ಗೆ ಗೊತ್ತೇನು ನಿನಗೆ ಇಲ್ಲ ಸ್ವಾಮಿ. ಅದನ್ನು ಮೊದಲು ತಸ್ಮೇ ಹೋಗಿ ಪಂಚಾಂಗ ವಿದ್ಯೆಯನ್ನು ಮೊದಲು ಕಲಿತಾರೆ. ಪಂಚಾಂಗ ವಿದ್ಯೆಯ ನಂತರ ಉಳಿದ ನಾಲ್ಕು ಪ್ರಶ್ನೆಗಳಿಗೆ ತಂತಾನೆ ಅದರಿಂದ ಅದಕ್ಕೆ ಪೂರ್ವವಾಗಿ ಇದು ಮೂಲಭೂತ ಪ್ರಶ್ನೆ ಉತ್ತರ ಸಿಕ್ಕಿದಾಗ ಸಹಜವಾದ ಉತ್ತರ ಮತ್ತೆ ದೊರಕುತ್ತೆ ಅಂತ ಪಂಚಾಂಗ ವಿದ್ಯೆಯನ್ನ ಮೊದಲ ಬಾರಿಗೆ ಉದ್ದಾದ ಜನರಿಗೆ ಪ್ರವಾಹದ ಜನರಿಗೆ ಕಚೇರಿ ಬಹಳ ಸ್ವೀಕಾರ ಮಾಡಿಕೊಂಡು ಹಸರಾಗಿತ್ತು. ಆದರೂ ಉತ್ತರ ಇದೆ ಉದ್ದಾದಂತಹ ರೀತಿಯಲ್ಲಿ ಆಳ್ವಾಗ ಅರಿತುಕೊಂಡು ಅಷ್ಟು ಆಳ್ವಾಗಿ ಅಂತೂ ಅರಿತುಕೊಳ್ಳುತ್ತಾರೆ. ಪ್ರವಾಹದ ಜಯಂತಿ ಹೇಳಿದಷ್ಟು ಆಳ್ವಾಗಿ ಉದ್ದಾರಕ ಆಳವಾಗಿ ಉದ್ದಾರ ಆಳವಾಗಿ ತಿಳಿದುಕೊಳ್ಳುತ್ತಾರೆ. ಹೊರವರು ಅವರವರ ಪಾತ್ರೆಯನ್ನು ಚಿಂತಿಸಿಕೊಳ್ಳುತ್ತಾರೆ. ಎಲ್ಲ ಪಾತ್ರೆಯು ಒಂದೇ ಗಾತ್ರದಲ್ಲಿ ಅದನ್ನು ನಾನು ಏನು ಮನನ ಮಾಡಿದ್ದೇನೆ ಅದನ್ನು ಪೂರ್ತಿ ನೀವು ಗ್ರಹಿಸುತ್ತೀರಿ. ನಿಮ್ಮ ಗ್ರಹಣ ನಿಮಗೆ, ನನ್ನ ಗ್ರಹಣ ನನಗೆ, ಉದ್ದಾರಕನ ಗ್ರಹಣ ಉದ್ದಾರಕನಿಗೆ, ಒಂದು ದೇವಿಯ ಗ್ರಹಣ ಜೊತೆಗೆ ಅವರವರ ಪಾತ್ರ ಎಷ್ಟು ದೊಡ್ಡದು ಪಾತ್ರ ಖಾಲಿ ಇಟ್ಟುಕೊಳ್ಳುತ್ತೆ. ಪಾತ್ರ ಕುಂದಿಸಿಕೊಂಡು ಅದನ್ನು ಕುಂದಿಸಿಕೊಳ್ಳತಕ್ಕಂಥ ಅವಕಾಶ ಇದ್ದ ಅದನ್ನು ಕುಂದಿಸಿಕೊಳ್ಳುವಂತೆ ನಮಗೆ ಎಷ್ಟು ಮುಖ್ಯವಾದ ಕೃತಿ ಹೆಚ್ಚು ಅದನ್ನು ತುಳಿತಾಗುತ್ತೆ. ಅದು ಮತ್ತೆ ಸಿಗೋದೆಲ್ಲ ಅದು ಪಾತ್ರ ಅದೇ ತುಂಬ ಉಳಿದು ತುಂಬಿಸಿದೋದೆಲ್ಲ ಅದು ಯಾರೇ ಹೋಗುತ್ತೆ ಅಂತಹ ಒಂದು ಸಂಪೂರ್ಣ ರೀತಿಯ ಪ್ರಸ್ತಾವನೆಯನ್ನು ನಾವು ಮುಗಿಸುತ್ತೇವೆ. ಓಂ ಸಹನಾವತು ಸಹನಸ್ತು ಸಹ ವೀರ್ಯಂಗರವಾವತೈ ತೇಜಸ್ವಿ ನಾಮಧೀತಮಸ್ತು ಮಾ ವಿದ್ವಿಷಾವತೈ. ಓಂ ಶಾಂತಿ ಶಾಂತಿ ಶಾಂತಿ. ಒಂದೊಂದು ಐದು ಅಂಗಡಿಗೂ ಐದು ಅಂಗಡಿಗಳು, ಒಂದೊಂದು ಅಂಗಡಿಗೂ ಐದು ಚಿತ್ರಗಳು. ಇಷ್ಟೇ ಇರುವುದು ಈಗ ಉಪನಿಷತ್ತಿನಲ್ಲಿ ಮೇಲು ನೋಟಕ್ಕೆ ಕಾಣುವಂತಹ ಸಂಗತಿ. ಅದಕ್ಕೆ ಎಲ್ಲರೂ ಅಷ್ಟೇ ಅರ್ಥಿಸಿಕೊಂಡಿದ್ದಾರೆ. ಏನು ಅರ್ಥ ಕಾಣುತ್ತೆ? ಐದು ಲೋಕಗಳು, ಐದು ಕಿಡಿಗಳು, ಐದು ಚಿತ್ರ, ಐದು ಪ್ರಭೇದಗಳು, ಇಷ್ಟೇ. ಅದು ಬೇರೆ ಅದರ ಅಂತರಂಗದಲ್ಲಿ ಇರುವ ಅರ್ಥ ಇದಕ್ಕೆ ಯಾರು ಬಗ್ಗೆ ಅದರ ಬದಲು ಸಮಸ್ಯೆ ಏನೆಂದರೆ ಈ ವಿದ್ಯೆಯನ್ನು ಉಪಾಸನೆ ಮಾಡಿದವರು ಎಂದು ಈ ಕಟ್ಟದ ಮೂರನೇ ಭಾಗದಲ್ಲಿ ಈ ವಿದ್ಯೆ ಉಪದೇಶ ಅನಂತರ ಬರ್ತಕ್ಕಂಥ ಭಾಗದಲ್ಲಿ ದೇವಯಾನದಲ್ಲಿ ಸಾಗಿ ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋ ಮಾತು ಬರುತ್ತೆ. ಹಾಗಾದರೆ ಬರೇ ಆಕಾಶ, ಸ್ವರ್ಗ, ಮೋಡ, ಮಳೆ, ಭೂಮಿ, ಸಸ್ಯ ಮತ್ತು ಹೆಣ್ಣು ಇಷ್ಟೇ ಆಗಿದ್ರೆ ಇದನ್ನು ಮೋಕ್ಷಪ್ರದವಾದಂತಹ ಅಂಶ ಏನಿದೆ? ಇದನ್ನು ಉಪಾಸನೆ ಮಾಡುವವರು ಮತ್ತೆ ಪ್ರವೃತ್ತಿ ಧರ್ಮವನ್ನು ಮಾಡುವವರು ಮರಳಿ ಬರ್ತಾರೆ, ಇದನ್ನು ಉಪಾಸನೆ ಮಾಡುವವರು ನಿವೃತ್ತಿ ಮಾಡುವುದರಿಂದ ಬಂದು ಮೋಕ್ಷಕ್ಕೆ ಹೋಗ್ತಾರೆ. ಹಾಗೆ ಇದರಲ್ಲಿ ಮೋಕ್ಷಪ್ರದವಾದ ವಿದ್ಯೆ ಅಂತ ಆಗ್ಬೇಕಾಗಿದ್ದರೆ ಇದಕ್ಕೆ ಒಂದು ಭಗವತ್ಪರವಾದ ಮುಖ ಇರಬೇಕು. ಇದು ಇನ್ನು ವಿಶೇಷತ ಸಾಮಾನ್ಯ ಕಾರಣ ಏನು ಅಂದ್ರೆ ವೇದದಲ್ಲಿ ಅದರದು ವಿಶೇಷತಃ ವೇದಗಳ ಸಾರ ಕ್ರೀಮಾಂಪ್ರದ ಉಪನಿಷತ್ತುಗಳಲ್ಲಿ ಭಗವತ್ಪರವಲ್ಲದ ಕೇವಲ ಲೌಕಿಕ ಅರ್ಥ ಇರುವುದಿಲ್ಲ ಎಂದು ವೈದಿಕರ ಒಂದು ಸಂಪ್ರದಾಯ. ಹಾಗಾಗಿ ಇದಕ್ಕೊಂದು ಭಗವತ್ಪರವಾದ ಅನುಸಂಧಾನ ಇರಬೇಕು ಅನ್ನೋದು ಜನರಲ್ಲಾಗಿಯೂ ಒಪ್ಪಿಕೊಳ್ಳಬೇಕು. ವಿಶೇಷತಃ ಇದು ಮೋಕ್ಷಪ್ರದ ವಿದ್ಯೆ ಅಂತ ಹೇಳುತ್ತದೆ. ಇಲ್ಲಿ ಬರೇ ಪಂಚಾಸನಿಗಳು ಅಂದ್ರೆ ಈ ಪ್ರೋಸೆಸ್ ಜೀವ ಯಾವ್ಯಾವ ದಾರಿಯಲ್ಲಿ ಬಂದು ಗರ್ಭಕ್ಕೆ ಪ್ರವೇಶ ಮಾಡ್ತಾರೆ ಅನ್ನೋದು ಇಷ್ಟೇ ವಿಷಯ ಅಂದ್ರೆ ಅಷ್ಟಂತ ಮೋಕ್ಷಕ್ಕೆ ಹೋಗ್ಬೇಕಾಗುತ್ತೆ. ಅದು ಮೋಕ್ಷಪ್ರದ ವಿದ್ಯೆ ಹಾಗಾಗುತ್ತೆ. ಈ ವಿಷಯವನ್ನ ಆಚಾರ್ಯರು ಇದಕ್ಕೆ ಭಾಷೆ ಬರೆಯುವ ತನಕ ಯಾರೂ ತಲೆ ಹಾಕೋದಿಲ್ಲ. ಉಪನಿಷತ್ತಿಗೆ ವಾಜ್ಯವಾದ ಅರ್ಥವನ್ನೇ ಬರೆದವರು ಎಲ್ಲರೂ ಯಾರು ಅದರ ಆಚೆಗೆ ಅಧ್ಯಾತ್ಮದ ಅರ್ಥ ಬಗ್ಗೆ ಅದಕ್ಕೆ ಆಚಾರ್ಯರು ಒಂದು ಸಾಮಾನ್ಯವಾಗಿ ವೈದಿಕ ಸಾಹಿತ್ಯದಲ್ಲಿ ಒಂದು ಜನರಲ್ ಆದಂತಹ ಮನೆಯಲ್ಲಿ ಅದನ್ನು ಬರೆದ ಚಿತ್ರ ನಮಗೆ ಇಲ್ಲಿಯೂ ಅಥವಾ ಅಧ್ಯಾತ್ಮದ ಅರ್ಥ ಬಗ್ಗೆ ಅಂದ್ರೆ ಸಾಮಾನ್ಯವಾಗಿ ಒಂದು ರೂಪದ ಉಪಾಸನೆ ಬಂದಾಗ ವೇದಗಳಲ್ಲಿ ಎಲ್ಲ ಕಡೆ ಹೆಚ್ಚಾಗಿ ನಾಲ್ಕು ಅಥವಾ ಐದು ರೂಪಗಳಂತೆ ಎರಡು ರೂಪ ಮೂರು ರೂಪ ಬರಬಾರ್ದು ಅಂತಲ್ಲ, ಇಲ್ಲಿ ಹಾಗೆ ಐದು ಐದು ನಾಲ್ಕು ಬರ್ತದೆ. ನಮಗೆ ಹಿಂದೆ ಬಂದಿದೆ ಪಂಚ ಪ್ರಾಣ ರೂಪನಾದ ಪಂಚ ಪ್ರಾಣ ಬಂದಿದೆ, ಪ್ರಾಣದ ಪಂಚ ರೂಪಗಳು ಬಂದಿದ್ದಾರೆ, ಅದರಲ್ಲಿ ಇರತಕ್ಕಂಥ ಸರ್ವಜ್ಞರ ಪಂಚ ರೂಪಗಳ ಒಂದು ಪ್ರಸಂಗ ಬಂದಿದೆ. ಅದರಿಂದ ಎಲ್ಲಿ ಎಲ್ಲಿ ಪಂಚ ವಿಧವಾದ ಉಪಾಸನೆ ಇದೆ ಅಲ್ಲಿ ಪಂಚಾತ್ಮಕನಾದ ಭಗವಂತನ ಉಪಾಸನೆ ಅಂತ ಇಟ್ಕೊಂಡ್ಬಿಟ್ರೆ ಜನರು ಈಗ ದ್ವೇಷವೇ ಇಲ್ಲ. ಇಲ್ಲಿ ಮಾತ್ರ ಅಲ್ಲ, ಎಲ್ಲಿ ಈಗ ಉದಾಹರಣೆಗೆ ಮೊದಲನೇ ಅದನ್ನೇ ಮಕ್ಕಳು ತಗೊಳ್ಳಿ ಅದನ್ನೇ ಮುಂದಿದೆ ಅಲ್ಲಿ ಇಳೆ ಪುರೋಹಿತ ಪ್ರತ್ಯಕ್ಷ ದೇವ ಮೃತ್ಯುಜ ಹೋಟಾರ ಸಂತಸ ಐದು. ಹೀಗೆ ಒಂದು ಸಂಗತಿಯನ್ನು ನಾವು ಅದನ್ನು ಇಡತಕ್ಕಂಥ ಇದನ್ನ ನ್ಯೂಮರಾಲಜಿ ಅಂತ ಇಡೀ ವೈದಿಕ ಸಾಹಿತ್ಯವನ್ನು ನ್ಯೂಮರಾಲಜಿ ಮೇಲೆ ನೋಡಬೇಕು. ಸಂಖ್ಯಾಶಾಸ್ತ್ರದಿಂದ ಭಗವಂತನ ಯಾವ ರೂಪವನ್ನು ಹೇಳುತ್ತೆ ಅನ್ನೋದನ್ನು ತೀರ್ಮಾನ ಮಾಡಬೇಕಾಗುತ್ತೆ. ಈ ನ್ಯೂಮರಾಲಜಿ ನ್ಯೂಮರಿಕಲ್ ಇಂಟರ್ಪ್ರಿಟೇಷನ್ ಇದರ ಕಲ್ಪನೆಯೇ ಇರಲಿಲ್ಲ. ಆಚಾರ್ಯರು ಕಕ್ಷ ಬರೆಯುವ ತನಕ ಆಚಾರ ಅವತಾರ ಮಾಡುವ ತನಕ ನ್ಯೂಮರಿಕಲ್ ಇಂಟರ್ಪ್ರಿಟೇಷನ್ ಆಫ್ ವೇದ ಅಂತಕ್ಕಂಥ ಒಂದು ಕಲ್ಪನೆಯೇ ಇರಲಿಲ್ಲ. ಆಚಾರ್ಯರು ಬಂದರೂ ಕೂಡ ಬಹಳ ಜನರಿಗೆ ಅದರ ಕಲ್ಪನೆ ಬರಲಿಲ್ಲ. ಇವತ್ತಿಗೂ ಈ ನ್ಯೂಮರಿಕಲ್ ಇಂಟರ್ಪ್ರಿಟೇಷನ್ ಬಗ್ಗೆ ಇವತ್ತಿಗೂ ಬಹಳ ಎಚ್ಚರ ಇಲ್ಲ. ಮತ್ತೆ ವಿದ್ವಾಂಸರಲ್ಲಿ ಕೂಡ ನ್ಯೂಮರಿಕಲ್ ಇಂಟರ್ಪ್ರಿಟೇಷನ್ ಬಗ್ಗೆ ಏನೂ ಎಚ್ಚರ ಇಲ್ಲ. ಅದ ಕಾರಣ ಏನಂದ್ರೆ ವೈದಿಕ ಅಧ್ಯಯನವೇ ಲೋಪಾಂತ ಮಾತ್ರ. ಹಾಗಾಗಿ ಎಲ್ಲಿ ನಾಲ್ಕು ಅನ್ನುವ ವಿಶೇಷಣದಲ್ಲಿ ನಾಲ್ಕು ಚತುರ್ಥಿ ಸಾಕಂ ನವದಿತ್ಯ ನಾಮಗಿರಿ ಅಂತ ನಾಲ್ಕು ಕೇಳ್ತಾರೆ ಕೆಲವು ಕಡೆ. ಆಗ ಚತುರ್ಭು ಪಂಚಾಂತ ಬಂದರೆ ಪಂಚರೂಪೇ ಅನ್ನುವುದು ನಾರಾಯಣ ಚಿತ್ರ. ಹೀಗೆ ಸಾಮಾನ್ಯವಾಗಿ ಭಗವಂತನ ಪಂಚರೂಪದ ಉಪಾಸನೆ ಬರುತ್ತೆ ಎನ್ನುವುದನ್ನು ನಾವು ಜನರಲ್ಲ ಆಗಿಟ್ಟುಕೊಂಡ್ರೆ ಎಲ್ಲಿ ಐದು ಸಂಖ್ಯೆಯ ಸಂಗತಿ ಬಂತೋ ಅಲ್ಲೆಲ್ಲ ಪ್ರಾಣದೇವರ ಪಂಚರೂಪ ಭಗವಂತನ ಪಂಚರೂಪ ಅವರು ಸ್ಥಾನ ಮಾಡಿಬಿಟ್ರೆ ಅದು ಪೂರ್ತಿ ದಿವಾಯಿತಿ ಆದರೆ ಇಲ್ಲಿ ಐದಿದೆ ಐದು ಅಗ್ನಿಗಳು. ಮೊದಲು ಅಸೌ ಲೋಕ ಸ್ವರ್ಗಲೋಕ ಅನ್ನುವ ಬೆಂಕಿ ಅಂದರೆ ಸ್ವರ್ಗಲೋಕದಲ್ಲಿ ಸಂಚಿತನಾಗಿರ್ತಕ್ಕಂಥ ಭಗವಂತನ ನಾರಾಯಣನ ಅನುಕರೂಪ. ಅಲ್ಲಿಂದ ಪರ್ಜನ್ಯ ಲೋಕ ಅಂದರೆ ಪರ್ಜನ್ಯ ಲೋಕದಲ್ಲಿ ಇರತಕ್ಕಂಥ ಚಂದರ್ಶನ ನಾಮಕ ಭಗವಂತ. ಅಲ್ಲಿಂದ ಭೂಮಿ ಅಂದರೆ ಪ್ರದ್ಯುಮ್ನ ನಾಮಕ ಭಗವಂತ. ಅಲ್ಲಿಂದ ಪುರುಷ ಅಲ್ಲ ವಾಸುದೇವ